ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನು ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 1098ಕ್ಕೆ ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ಆತ್ಮೀಯ ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶಿರಾಳಕೊಪ್ಪದ ರೈತರಾದಂತಹ ರಾಜಶೇಖರಯ್ಯ ಎಂಬುವರಿದ್ದಾರೆ. ಅವರ ಒಂದು ಕೃಷಿ ಅನುಭವ, ಅವರಲ್ಲಿ ಎಷ್ಟು ಎಕರೆ ಜಮೀನಿದೆ, ಏನೇನು ಬೆಳೆಗಳನ್ನು ಅವರು ಬೆಳಕೊಂಡಿದ್ದಾರೆ, ಅದನ್ನ ಅವರಿಂದನೇ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರಾಜಶೇಖರ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಎಕರೆ ಜಮೀನು ಇರೋದು ರಾಜಶೇಖರ ಹತ್ರ? 6 ಎಕರೆ ಇದೆ ಸರ್ ಜಮೀನು. 2 ಎಕರೆ ಭತ್ತ ಮಾಡಿದ್ದೆ ಸರ್. 4 ಎಕರೆ ತೋಟ ಇದೆ ಸರ್. ಹಾಲಿ ಈಗ 2 ಎಕರೆ ನಮಗೆ ಫಸಲು ಬರ್ತಾ ಇದೆ ಸರ್. ಈಗ 8-9 ವರ್ಷ ಆಗಿದೆ ಸರ್. ಅದು ಸ್ಟಾರ್ಟಿಂಗು ಬಾಳೆ ಅಡಿಕೆನ 2 ಹಚ್ಚಿದ್ದೆ ಸರ್. ಕ್ರಮೇಣ ನಮಗೆ ಬಾಳೆ ಚೆನ್ನಾಗಿ ಕೊಡ್ತು ಸರ್. ಒಂದು 3-4 ವರ್ಷ ಒಳ್ಳೆ 30-40 ಸಾವಿರ ತನಕ ನಮಗೆ ಪ್ರಾಫಿಟ್ ಸಿಗುತ್ತೆ ಸರ್ ಬಾಳೆ ಒಳಗೆ. ಆಮೇಲೆ ಅದು ಕ್ರಮೇಣ ತೆಗೆದು ಸರ್ ಬರೀ ಅಡಿಕೆಯನ್ನು ನಾವು ಮಾಡಿದ್ದೆ ಸರ್. ಸುಮಾರು 2 ಎಕರೆಯಿಂದ 1 ಟನ್ 50 ಕೆಜಿ ಅಡಿಕೆಯನ್ನು ನಾವು ಬೆಳೆದಿದ್ದೆ ಸರ್. ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಕುರಿ ಗೊಬ್ಬರ ಇವನ್ನ ನಾವು ವರ್ಷ ಅದಕ್ಕೆ ಕೊಡ್ಕೊಂತ. ಈ 6 ಎಕರೆ ಜಮೀನು ಅಂತ ಹೇಳಿದ್ರಿ, ಅಡಿಕೆ ಮಾಡಿದೀನಿ ಅಂತ ಹೇಳಿದ್ರಿ, ಅಡಿಕೆಗಿಂತ ಮುಂಚಿತವಾಗಿ ಅಂದ್ರೆ ಅಡಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ಈಗ ಸುಮಾರು ಅದು ಹೆಚ್ಚು ಕಮ್ಮಿ ಸರ್ 12-13 ವರ್ಷ ಆಗಿದೆ ಸರ್. ಈಗ ಅದು ನಮ್ದು ಹಳೆ ತೋಟ ಇದೆ. ಅವು 2009 ಇಸ್ವಿಯಲ್ಲೇ ಅಡಿಕೆ ಹಚ್ಚಿದ್ದೆ ಸರ್ ನಾವು. ಈಗ ಸುಮಾರು 13-14 ವರ್ಷ ಆಗಿದೆ ಸರ್ ಅದು. ಅದು ಈಗ ನಮಗೆ ಸಿಕ್ಕತಾ ಇರೋದು ಸರ್ 7-8 ವರ್ಷ ಆಗಿದೆ ಸರ್. ಅದು ಫಸಲು ಬರ್ತಾ ಇದೆ ಸರ್. ಈ ಅಡಿಕೆಗಿಂತ ಮುಂಚೆ ತಮ್ಮ ಒಂದು ಇರ್ತಕ್ಕಂಥ ಜಮೀನಲ್ಲಿ ಏನೇನು ಬೆಳೆಗಳನ್ನ ಬೆಳ್ಕೊಂಡಿದ್ರಿ? ಅವಾಗ ಸರ್ ಭತ್ತ ಮಾಡ್ತಿದ್ದೆ ಸರ್. ಭತ್ತ ಮಾಡಿದ ಕೂಡಲೇ 1-2 ವರ್ಷ ಸೊಂಟೆ ಹಾಕಿದ್ದೀವಿ ಸರ್. ಸೊಂಟೆ ಸ್ವಲ್ಪ ಕೊಳೆ ರೋಗ ಬಂದು ಸ್ವಲ್ಪ ಇದಾಯ್ತು ಸರ್. ಎಷ್ಟೆಕರೆ ಶುಂಠಿ ಹಾಕಿದ್ರಿ, ಎಷ್ಟೆಕರೆ ಭತ್ತ ಹಾಕಿದ್ರಿ? ಹೋಗಿ 4 ಎಕರೆ ಹಾಕಿದ್ದೆ ಸರ್ ಶುಂಠಿ. 4 ಎಕರೆ ಒಂದೇ ಟೈಮಲ್ಲಿ 4 ಎಕರೆ ಒಂದೇ ಟೈಮ್ನಲ್ಲಿ 4 ಎಕರೆ ಸೊಂಟೆ ಹಾಕಿದ್ದೀವಿ ಸರ್. 2 ಎಕರೆ ಭತ್ತ ಬಿಟ್ಟಿದ್ದೀವಿ ಸರ್. ಅದು ಕ್ರಮೇಣ ನಮಗೆ ಸ್ವಲ್ಪ ಅದು ಕೊಳೆ ರೋಗ ಸ್ವಲ್ಪ ಸರ್ ಸ್ಟಾರ್ಟಿಂಗ್ ಚೆನ್ನಾಗಿ ಬಿತ್ತು ಸರ್. ಹಾಗೆ ನಮ್ಗೇನು ಅದು ಲಾಸ್ ಏನು ಮಾಡಲಿಲ್ಲ ಸರ್, ಚೆನ್ನಾಗೆ ಇದಾಯ್ತು ಸರ್. ಬೀಜ ಎಲ್ಲ ಹೆಂಗ್ ತಂದ್ರಿ, ಯಾವ ತರ ಬೀಜ ಉಪಚಾರ? 1000 ಅವಾಗ ಕಮ್ಮಿ ಸರ್, ಅದು ಸ್ವಲ್ಪ ರೇಟ್ ಕಮ್ಮಿ ಆಗ್ಬಿಟ್ಟು ಸರ್. ಅದು 2000 ಚಿಲ್ಲರೆ ಏನಾಯ್ತು ಸರ್. ಅದು ಅದು 1200 ರೂಪಾಯಿ ಇದಂಗೆ ಬೀಜ ತಂದಿದ್ದೆ ಸರ್. 1 ಕ್ವಿಂಟಲ್ಲಿಗೆ ಸುಮಾರು 15-20 ಕ್ವಿಂಟಲ್ ಸೊಂಟೆ ತಂದು ಹಾಕಿದ್ದೀವಿ ಸರ್ 4 ಎಕರೆಗೆ. ಅದು ಸ್ವಲ್ಪ ಕೊಳೆ ಆದ್ರೆ ಏನ್ ಲಾಸ್ ಏನಾಗಿಲ್ಲ ಸರ್, ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೊಂಡು ಚೆನ್ನಾಗೆ ಇದು ಆಯ್ತು ಸರ್. ಬಿಟ್ರಿ ಸರ್ ನಮಗೆ ಪ್ರಾಫಿಟ್ 1 ಲಕ್ಷ ರೂಪಾಯಿ ಅದು ಆದಾಯನೂ ಸಿಗುತ್ತೆ ಸೊಂಟೆ. ಕ್ರಮೇಣ ಮತ್ತೆ ಸ್ವಲ್ಪ ತೆಗೆದು ಅದನ್ನ ಏನ್ ಮಾಡಿದ್ವಿ, ಭತ್ತ ಮಾಡಿದ್ವಿ ಸರ್. ಎಷ್ಟು ವರ್ಷದ ನಂತರವಾಗಿ ಅದು ಒಂದೇ ವರ್ಷದಲ್ಲೇ ತೆಗೆದ್ವಿ ಸರ್. ಅದು 1 ವರ್ಷ ಆದ್ಮೇಲೆ ನೆಕ್ಸ್ಟ್ ಅದು ಸೊಂಟೆ ಮಾಡಕ್ ಬರಲ್ಲ ಸರ್, ಆ ನೆಲದಲ್ಲಿ ಮಾಡಕ್ ಬರಲ್ಲ ಸರ್. ನೆಕ್ಸ್ಟ್ ಮತ್ತೆ ಭತ್ತ ಮಾಡಿದ್ವಿ ಸರ್ 1-2 ವರ್ಷ ಆದ್ಮೇಲೆ. ಆದ್ಮೇಲೆ ಸುಮಾರು 1-3 ವರ್ಷ ಆಯ್ತು ಸರ್ ಅದು ಭತ್ತನೇ ಮಾಡಿದ್ವಿ ಸರ್. ಭತ್ತದಲ್ಲಿ ಸ್ವಲ್ಪ ಆದಾಯ ಕಮ್ಮಿ ಆಗುತ್ತೆ ಸರ್. ತೈದು ನೀರಿದೆ ಎಲ್ಲ ಇದೆ ಅಂತಂದು ಅಡಿಕೆ ಸೊಸೆ ತಂದು. ಯಾವ ಭತ್ತ ಮಾಡಿದ್ರಿ? ಇದು ಅಮ್ಮಮ್ಮ ಅಂತ ಇದೆ ಸರ್, ಅಮ್ಮಮ್ಮ ಅಂತ ಮಾಡಿದ್ವಿ. ಆಮೇಲೆ ಶ್ರೀರಾಮ ಅಂತಂದು ಅದು ಒಂದು ಮಾಡಿದ್ವಿ. RNR ಅಂತಂದು ಅದೊಂದು ಹೊಸ ತೊಳೆ ಬಂದಿದೆ ಸರ್, ಅದನ್ನು ಮಾಡಿದ್ವಿ ಸರ್. ಒಂದು 1 ಎಕರೆಗೆ 30-40 ಚೀಲ ಭತ್ತ ಆಗುತ್ತೆ ಸರ್ ನಮ್ಮಲ್ಲಿ. ಆಗುತ್ತೆ ಸರ್ ಈಗ ಆಗುತ್ತೆ 40 ಚೀಲ ಭತ್ತ ಆಗುತ್ತೆ ಸರ್ ಈಗ 1 ಎಕರೆಗೆ ನಮ್ಮಲ್ಲಿ. ಎಲ್ಲಿ ಕೊಡ್ತಾ ಇದ್ರಿ ಅದು? ಅದು ಇಲ್ಲಿ ವ್ಯಾಪಾರಸ್ಥರು ಕೊಡ್ತಿದ್ದೇವೆ ಸರ್. ಇಲ್ಲಿ ನಮ್ಮಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ, ಅವರಿಗೆ ಕೊಡ್ತಿದ್ದೇವೆ ಸರ್. ಆ ರೇಟ್ ಏನಿದೆ ಕೊಡೋರು ಸರ್, 2200, 2050 ಹಿಂಗೆ ಮಾರ್ಕೆಟ್ ಯಾವ ಥರ ಇದೆ ಆ ಥರ ಅವರು ಇದು ಕೊಡೋ ಸರ್. ನಮಗೆಲ್ಲ ಅದು ಒಳ್ಳೆ ನಮಗೆ ಇದನ್ನೇ ಬರಬಿಡ ಸರ್. 1 ಲಕ್ಷ ರೂಪಾಯಿ ನಮಗೆ ಆದಾಯ ಸಿಗುತ್ತೆ ಸರ್. ಖರ್ಚು ವೆಚ್ಚ ಎಲ್ಲ ತೆಗೆದು 1 ಲಕ್ಷ ರೂಪಾಯಿ ನಮಗೆ ಉಳಿಯುತ್ತೆ ಸರ್. ಆದ್ರೂ ತಾವು ಭತ್ತ ಮಾಡಲಿಲ್ಲ? ಭತ್ತ ಮಾಡಲಿಲ್ಲ ಸರ್. ಯಾಕಿನ್ನು ರೇಟ್ ಬೇಕು ಅಂತ? ರೇಟ್ ಬೇಕು ಅಂತಲ್ಲ ಸರ್. ಇಲ್ಲಿ ಎಷ್ಟೇ ವರ್ಷ ಭತ್ತ ಮಾಡೋದು, ಕಮ್ಯುನಿಸ್ ಹೊಸ ಹೊಸ ಒಂದು ಇದು ಮಾಡಿದಾನೆ ಅಂತಂದು ನಾವು ಇದ್ರಲ್ಲಿ ಸ್ವಲ್ಪ ಅಡಿಕೆ ಹಚ್ಚಿದ್ವಿ ಸರ್. ಈ ಒಂದು ಅಡಿಕೆ ಅಂತ ಹೇಳಿದ್ರಲ್ಲ, ಈ ಅಡಿಕೆ ಹಾಕಬೇಕು ಅಂತ ಹೆಂಗ ತಮಗ್ ಬಂದಿತ್ತು ಕಲ್ಪನೆ? ಕಲ್ಪನೆ ನಮ್ಮ ಪಕ್ಕಕ್ಕೆ ನಮ್ಮ ಚಿಕ್ಕಪ್ಪವ್ರು ಮಾಡಿದ್ದೆ ಸರ್. ನಮ್ಮ ಚಿಕ್ಕಪ್ಪವ್ರು ಮಾಡಿದಾರ, ಅವರು ಮಾಡಿದ ಸ್ವಲ್ಪ ಆದಾಯಗಳು ಜಾಸ್ತಿ ಆಗುತ್ತೆ, ಚೆನ್ನಾಗಾಗಿತ್ತೆ, ಅಂತಂದು ಅವರು ನಮಗೆ ಒಂದು ಸಲಹೆ ಕೊಟ್ರು. ಅವರು ಅಡಿಕೆ ಮಾಡೋ ಎಷ್ಟು ಭತ್ತ ಮಾಡ್ತೀಯ, ಹೊಸ ಹೊಸ ಒಂದು ಇವನು ಮಾಡೋಣ ಕೃಷಿ ಒಳಗೆ ಅಂತಂದು ಅವರು ನಮಗೆ ಒಂದಿಷ್ಟು ಸಲಹೆ ಕೊಟ್ರು ಸರ್. ಅದನ್ನ ನೆಕ್ಸ್ಟ್ ನಾವು ಅದಕ್ಕೆ 1050 ಗಿಡ ಹಚ್ಚಿದ್ದೀವಿ ಸರ್ ಎರಡು ಎಕರೆಗೆ. ಈ ಒಂದು ಭತ್ತದಿಂದ ಅಡಿಕೆಗೆ ಹೋದ್ರಿ ಅವ್ರು ಹೇಳಿದ್ರು ಅಂತಂದ್ರೆ ವಿಧ ವಿಧವಾದ ಬೆಳೆಗಳನ್ನ ಬೆಳೆಕೋಬೇಕು ಅನ್ನೋದು ಅಂತ ಅವರು ನಮಗೆ ಒಂದು ಸಲಹೆ ಕೊಟ್ರು ಸರ್. ತದನಂತರದಲ್ಲಿ ಈ ಭತ್ತದಿಂದ ಅಡಿಕೆಗೆ ತಾವು ಚೇಂಜ್ ಆಗ್ಬೇಕು ಅಂತಂದ್ರೆ ಭೂಮಿ ಸಿದ್ಧತೆ ಬಹಳ ಮುಖ್ಯವಾಗುತ್ತೆ. ಆ ಭೂಮಿ ಸಿದ್ಧತೆನ ತಾವು ಯಾವ ತರ ಮಾಡ್ಕೊಂಡ್ರಿ? ಅದು ಹಳೆ ಸಣ್ಣ ಪುಟ್ಟ ಹಳೆದ್ದೆ ಸರ್, ಮೊಟ್ಟೆ ಇತ್ತು ಸರ್ ಮಧ್ಯೆ, ಅದನ್ನೆಲ್ಲ JCP ಒಳಗೆ ಎಲ್ಲದನ್ನ ಅದನ್ನ ಲೆವೆಲ್ ಮಾಡಿಸಿದ್ದೆ ಸರ್. ನಮ್ಮ ಅಟ್ಟ ಲೆವೆಲ್ ಮೊಟ್ಟೆ ಅಲ್ಲಲ್ಲೇ ದಿಂಡ ಇತ್ತು ತರ ಇವೆಲ್ಲ ಇದ್ವು ಸರ್. ಅದನ್ನೆಲ್ಲ ಹೊಡೆದು ಸಮ ಮಾಡಿ JCP ತಂದು ಲೆವೆಲ್ ಮಾಡಿಸಿ ಮತ್ತೆ ರೂರಲ್ ಬೇಸಾಯ ಹೊಡಿಸಿ ಮತ್ತೆ ಅದಕ್ಕೆ ರೂಟ್ ಹೊಡಿಸಿ ಮತ್ತೆ ಉಳುಮೆ ಮಾಡಿ ಅದನ್ನ ಒಂದು ಹದಕ್ಕೆ ತಂದು ಸಣ್ಣ ಮಣ್ಣು ಮಾಡಿ ಅದನ್ನ ಸೊಸೆ ನಾವು ನಟ್ಟಿಸ ಸರ್. ಈ ಭತ್ತನ ಚೇಂಜ್ ಮಾಡಿ ಇಷ್ಟೆಲ್ಲ ಮಾಡಿದ್ರೆ ಭೂಮಿಗೆ ಏನೇನು ಮಿಶ್ರಣ ಮಾಡ್ತಾ ಹೋದ್ರಿ? ಅದಕ್ಕೆ ಹೊಸ ಮಣ್ಣು ಹೊರಗಡೆಯಿಂದ ಮಣ್ಣು ತಂದಿದ್ವಿ ಸರ್. ಕೆರೆ ಮಣ್ಣು ಸ್ವಲ್ಪ ಹುಡ್ಸಿದ್ವಿ, ಅದಕ್ಕೆ ಸ್ವಲ್ಪ ಹೊಸ ಮಣ್ಣು ಬಿದ್ದರೆ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಅಂತಂದು ಅದಕ್ಕೆ ಹೊಸ ಮಣ್ಣನ್ನ ಮಿಶ್ರ ಮಾಡಿದ್ವಿ ಸರ್. ಕೊಟ್ಟಿಗೆ ಗೊಬ್ಬರನು ಸ್ಟಾರ್ಟಿಂಗು ಕೊಟ್ಟಿ ಸರ್ ಸೊಸೆಗೆ. ಒಂದು ಅಡಿ 3/4 ಅಡಿಕೆ ಗುಂಡಿ ಹೊಡೆದು ಸೊಸೆ ನೆಟ್ಟು ಸರ್ ಕೊಟ್ಟಿಗೆ ಗೊಬ್ಬರ ಹಾಕಿ. ಕೇವಲ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಅಥವಾ ಅದ್ರ ಜೊತೆಗೆ ಬೇರೆ ಬೇರೆ ಏನೇನು? ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೇವೆ ಸರ್ ಅಷ್ಟೇ ಹಚ್ಚಿಬೇಕಾರೆ. ನೆಕ್ಸ್ಟ್ ಅದು ಕ್ರಮೇಣ ಬೆಳೀತಾ ಬೆಳೀತಾ ಹೋದಂಗೆ ಕಾಂಪ್ಲೆಕ್ಸು, ಕುರಿ ಗೊಬ್ಬರ, ಹಿಂಡಿ, ಕೋಳಿ ಗೊಬ್ಬರ ಇವನ್ನೆಲ್ಲ ಕೊಡ್ಕೊಂತ ಬಂದಿವಿ ಸರ್. ಗಿಡಗಳು ಒಳ್ಳೆ ಡೆವಲಪ್ಮೆಂಟ್ ಆಯ್ತು, ಅದಕ್ಕೆ ಬಾಳೆನೂ ಹಚ್ಚಿದ್ದೀವಿ ಸರ್ ನಾವು. ಈ ಒಂದು ಅಡಿಕೆನ ಹಚ್ಚೋಕ್ಕಿಂತ ಮುಂಚೆ ಗೋಟ್ ಬಹಳ ಮುಖ್ಯವಾಗುತ್ತೆ, ಯಾವ ಭಾಗದ ಗೋಟ್ ತಾವು ಹಾಕಿರ್ತಾರೆ? ನಾವು ತೀರ್ಥಳ್ಳಿ ಸೈಡ್ ಸರ್, ತೀರ್ಥಳ್ಳಿ ಗೋಟ್ ತಂದು ಹಚ್ಚಿದ್ದೇವೆ. ಸಣ್ಣ ಬೆಟ್ಟೆ ಅಡಿಕೆ ಸರ್ ಅದು, ಅದನ್ನ ತಂದು ಇದು ಮಾಡಿ ಹಚ್ಚಿದ್ದೆ ಸರ್. ಏನಕ್ಕೋಸ್ಕರ ತೀರ್ಥಳ್ಳಿ ಗೋಟ್ನ ಆಯ್ಕೆ ಮಾಡ್ಕೊಂಡು? ಅದು ಬಹಳ ಲೈಕ್ ಮಾಡ್ತಾರ ಸರ್ ನಮ್ಮಲ್ಲಿ ಎಲ್ಲ. ಫುಲ್ಲು ತೀರ್ಥಳ್ಳಿ ಅಡಿಕೆ ಅಂತಂದ್ರೆ ಸ್ವಲ್ಪ ಫೇಮಸ್ ಇದೆ, ಮಾರ್ಕೆಟ್ ಇದೆ, ಜನರಿಗೆ ಒಂದು ಇದು ಅನುಕೂಲ ಆಗುತ್ತೆ ಅಂತಂದು ತೀರ್ಥಳ್ಳಿ ಅಡಿಕೆನ ಲೈಕ್ ಮಾಡ್ತಾರ ಸರ್ ನಮ್ಮಲ್ಲಿ ಎಲ್ಲ. ಹಳೆ ಒಳ್ಳೆ ಇಳುವರಿನೂ ಬರುತ್ತೆ ಸರ್ ಅದು. ಗೋಟ್ನ ಅಂದ್ರೆ ಸಸಿನ ನೀವೇ ಮಾಡಿದ್ದು ತಂದಿದ್ದು? ನಾವು ತಂದಿದ್ದು ಸರ್ ಅದು. ನೆಕ್ಸ್ಟ್ ಕ್ರಮೇಣ ಸ್ವಲ್ಪ ಒಂದು 3-5 ವರ್ಷ ಆದ್ಮೇಲೆ ಗೋಟು ಮಾಡಿದ್ವಿ ಸರ್. ಸ್ವಲ್ಪ 1,000 ಸೊಸೆ ಮಾಡಿದ್ವಿ, 1/2 kg ಪ್ಯಾಕೆಟ್ ತಂದು ಅದಕ್ಕೆ ಹೊರೆ ಹೊಸ ಮಣ್ಣನ್ನು ಪ್ಯಾಕೆಟ್ ಒಳಗೆ ತುಂಬಿ 1/2 kg ಒಳಗೆ ಗೋಟನ್ನು ಹಿಡಿದು ಸರ್. ಅದು ಒಂದು 21-22 ದಿನಕ್ಕೆ ಅದು ಮೊಳಕೆ ಹೊಡಿಸಿ ಸರ್ ಅದು. ಅದು ಸುಮಾರು 1-4 ತಿಂಗಳು ಅದು ಸೊಸೆ ಆಗೋವರೆಗೂ ಅದನ್ನ ಬಿಡ್ಕೊಂತ ನೀರು ಹೊಡಿ ಜೆಟ್ನಲ್ಲಿ ಹೊಡಿತಾ ಇದ್ದಾರೆ ಸರ್. ಅದು ಒಂದು ಅದಕ್ಕೆ ಬಂತು ಅಂತಂದು ಅದನ್ನ ನಾವು ಮತ್ತೊಂದು ಭಾಗಕ್ಕೆ ಶಿಫ್ಟ್ ಮಾಡಿ ಹಚ್ಚಿದ್ದೀವಿ ಸರ್. ಅಂದ್ರೆ ನಿಮ್ ತೋಟಕ್ಕೆ ಬೇಕು ಅಂತ? ನಮ್ಮ ತೋಟಕ್ಕೆ ಬೇಕು ಅಂತ ಮೇಲ್ಗಡೆಗೆ ಮಾಡಿದ್ವಲ್ಲ ಸರ್, ಅದಕ್ಕೆ ಬೇಕಾಗಿದೆ ನಾವು ಅದನ್ನು ಉಪಯೋಗಿಸಿದ್ದೀವಿ ಸರ್. ಪ್ರಾರಂಭದಿಂದ ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ ಸಸಿಗಳನ್ನ, ಯಾವ ರೀತಿ ನಿರ್ವಹಣೆ ಮಾಡ್ತಾ ಬಂದಿದ್ದೀರಾ? ಅದಕ್ಕೆ ನಾ ಫಸ್ಟ್ ಡ್ರಿಪ್ ಮಾಡಿದ್ವಿ ಸರ್, ಹನಿ ನೀರಾವರಿಗೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕ್ರಮೇಣ ಅದು ತಗೊಂಡ್ತದೆ ಸರ್, ಕೆಪಾಸಿಟಿ ಎಷ್ಟೇ ಬೇಕೋ ಅಷ್ಟು ಅದು ಗಿಡ ಡೆವಲಪ್ಮೆಂಟ್ ಆಗಕ್ಕೆ ಒಳ್ಳೆ ಬೆಳವಣಿಗೆನೂ ಆಗುತ್ತೆ ಸರ್ ಅದು ನೀರಿನಿಂದ. ಅದು ಕ್ರಮೇಣ 3-4 ವರ್ಷ ಆದ್ಮೇಲೆ ಅದು ಗಿಡ ಹೈಟ್ ಆಗಿದೆ, ನೀರು ಸಾಕಾಗದಲ್ಲ ಅಂತಂದು ಜೆಟ್ ಮಾಡ್ತಾರ, 9 ಸುತ್ತ ಹೊಡಿತಾ ಇರ್ತದೆ ಸರ್ ಜೆಟ್. ಅದು ಸುಮಾರು 16 ಜೆಟ್ ಇದೆ ಸರ್, ಅದನ್ನು 3 ಸಲ ಸ್ಟೆಪ್ ಮಾಡ್ತಾರೆ ಸರ್ ಅದನ್ನು. ಇವತ್ತು ಈ ಭಾಗ ಹೊಡಿತು ಅಂದ್ರೆ ನೆಕ್ಸ್ಟ್ ಆ ಭಾಗ ಹೊಡ್ಕೊಂತ 3 ಸಲ ಸ್ಟೆಪ್ ಅನ್ನ ಚೇಂಜ್ ಮಾಡ್ತಾ ಹೋಗುತ್ತಾರ ಜೆಟ್. ಅದರಿಂದ ಅದು ಡೆವಲಪ್ಮೆಂಟ್ ಆದವು ಸರ್ ಒಳ್ಳೆ ಗಿಡಗಳು. ದಾಯ ಎಷ್ಟು ಕೊಟ್ಟಿದ್ರು? ದಯ ಹಿಂಗೆ ಹಚ್ಚದ ಗಿಡ ಸರ್ 9 ಮಾಡಿದ್ವಿ ಸರ್, ಒಂದು ಗಿಡಕ್ಕೆ 9 ಅಡಿಯ ಸರ್. 8 ಮಾಡ್ತಾರ ನೀವು? 9 ಇಲ್ಲ ಸರ್, ಅದು ಕಾಯಿಮ 9-12 ಅಡಿನೂ ಮಾಡಿರ್ತಾರೆ. ಒಳ್ಳೆ ಫಸಲು ಬರುತ್ತೆ ಸರ್ ಗಿಡ, ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ, ಗೊನೆ ಚೆನ್ನಾಗಿ ಬರುತ್ತೆ. ಪಕ್ಕ ಪಕ್ಕಕ್ಕೆ ಇತ್ತು ಅಂತಂದ್ರೆ ಅಡಿಕೆ ಬರೋದಿಲ್ಲ ಸರ್, ಗಸ ಬರೋದಲ್ಲ, ಗಿಡ ಡೆವಲಪ್ಮೆಂಟ್ ಆಗೋದಿಲ್ಲ ಸರ್. ಅದು 9 ಕರೆಕ್ಟ್ ಸರ್, 12 ಅಡಿನೂ ಮಾಡ್ತಾರೆ ಸರ್. 12 ಅಡಿ ಡಿಫ್ರೆನ್ಸ್ ಇತ್ತು ಅಂತಂದ್ರೆ ಗಿಡ ಒಳ್ಳೆ ಕಾಯಿ ಹಿಡಿತದೆ ಸರ್, ಒಳ್ಳೆ ಫಲವತ್ತವಾಗಿ ಚೆನ್ನಾಗೂ ಬಿಡುತ್ತೆ. ನಾವು ಅದೇ 8 ಹಚ್ಚಿದ್ರೆ ನಮಗೆ ಫಸಲು ಕಮ್ಮಿ ಆಗುತ್ತೆ ಸರ್, ಆದಾಯ ಕಮ್ಮಿ ಆಗ್ಬಿಡುತ್ತೆ. ಎಷ್ಟು ಗಿಡಗಳನ್ನು ತಾವು ಕೂರಿಸಿರೋದು? 1,050 ಗಿಡ ಇದೆ 1 ಎಕರೆಗೆ. 25 ಗಿಡ ಕುಡಿದ್ರೆ ಸರ್, 525 ಗಿಡ ಕುದಿರುತ್ತೆ. 2 ಎಕರೆಯಿಂದ 1,050 ಗಿಡ ಇದೆ ಸರ್ ಹಳೆ ತೋಟ. ಗಿಡಗಳ ಕೇವಲ ಒಂದು ನಿರ್ವಹಣೆ ಬಗ್ಗೆ ಮಾತಾಡೋದಾದ್ರೆ ವರ್ಷಕ್ಕೆ ಎಷ್ಟು ಬಾರಿ ಗೊಬ್ಬರ ಕೊಡ್ತೀರಿ, ನೀರು ಎಷ್ಟು ಬಾರಿ ಕೊಡ್ತೀರಿ, ಯಾವ ರೀತಿ ಅಂತ? ಬ್ಯಾಸಿಗೆನಲ್ಲಿ ಸರ್ ಅಂತಂದ್ರೆ ಬ್ಯಾಸಿನಲ್ಲಿ ಜನವರಿಯಿಂದ ಏಪ್ರಿಲ್ ಮೇ ತನಕ ಕಂಪ್ಲೀಟ್ ನೀರು ಕೊಡ್ತಾನೆ ಇರುತ್ತೆ ಸರ್. ಅದು ಶಿಪ್ ಆಗಿರೋದ್ರಿಂದ ಚೇಂಜ್ ಮಾಡ್ತಾ ಇರ್ಬೇಕು ಸರ್, 6 ಕರೆಂಟ್ ಕೊಡುತ್ತಾರೆ ಸರ್ ಇಲ್ಲೆಲ್ಲ. ಅದ್ರ ಪ್ರಕಾರ ನಾವು ನೀರನ್ನು ಡೆವಲಪ್ಮೆಂಟ್ ಮಾಡ್ಲೇಬೇಕಾಗ ಸರ್. 24 hours ನೀರು ಕೊಡ್ತಾನೆ ಇರ್ತದೆ ಸರ್. ಪ್ಯಾಸಿನಲ್ಲಿ ಮಾತ್ರ ನೀರು ತಪ್ಪಿಸೋದೇ ಇಲ್ಲ. ಏನೇ ಅನಿವಾರ್ಯ ಕರೆಂಟ್ ಹೋದಾಗ ಏನಾರ ಸ್ವಲ್ಪ ಇದಾಗಿದ್ರೆ ಅದು ಡೆವಲಪ್ಮೆಂಟ್ ಆಗುತ್ತೆ ಬಿಡ್ರಿ ಸರ್. 4 ದಿವಸಕ್ಕೆ 2 ದಿನಕ್ಕೂ ಕೊಟ್ಟರೆ ಏನು ತೊಂದರೆ ಏನು ಗಿಡ ಏನು ಇದಾಗಲ್ಲ ಸರ. ಆದರೆ ಗಿಡ ಬ್ಯಾಸಿನಲ್ಲಿ ತಂಪಿದ್ದರೆ ಹಳ್ಳುಗಳು ಚೆನ್ನಾಗಿ ಹಿಡಿತದೆ, ಗಿಡಗಳು ಇದು ಆಗೋದ ಸರ್, ಚೆನ್ನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಗೊಬ್ಬರ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಆಗಿರ್ತೇವೆ. ಆಮೇಲೆ ರಾಸಾಯನಿಕ ಗೊಬ್ಬರನೂ ಕಡಿಮೆ ಇದು ಇದು ಅವನು ಹಾಕ್ಸೋದು ಸರ್. ವರ್ಷಕ್ಕೆ 3-4 times ಗೊಬ್ಬರ ಕೊಡ್ತೇವೆ ಸರ್. ಯಾವ್ಯಾವ ಗೊಬ್ಬರ ಕೊಡ್ತೀರಿ? 19 ಪಟಾಸು ವೀರ್ಯ ಆಮೇಲೆ ವಿಫಲ ಅಂತಂದು ಬರ್ತದೆ ಸರ್, ಟಾನಿಕ್ಕು ಬರುತ್ತೆ ಸರ್. ಅದು ಅವನ್ನೆಲ್ಲ ಮಿಕ್ಸ್ ಮಾಡಿ ನಾವು ಅದಕ್ಕೆ ಹಾಕ್ತೇವೆ ಸರ್. ಕುರಿಯ ಗೊಬ್ಬರ ಹಾಕಿದ್ದೀವಿ ಸರ್. 100 ಮೂಟೆ ಗೊಬ್ಬರ ತಂದು ರಿಂಗ್ ಮಾಡಿ ಸುತ್ತಲಿಗೂ ಗಿಡ ಸುತ್ತಲಿಗೂ 1 ಬುಟ್ಟೆ ಗೊಬ್ಬರ ಕೊಟ್ಟಿದ್ದೆ ಸರ್. ಅದ್ರ ಮೇಲೆ 1 ಬುಟ್ಟೆ ಹೊಸ ಮಣ್ಣು ಗೊಚ್ಚನ್ನು ತರಿಸಿದೆ ಸರ್. ಹೊರಗಡೆಯಿಂದ ಮಣ್ಣು ತರಿಸಿ ಅದ್ರ ಮೇಲೆ ಆಗುತ್ತೆ ಸರ್. ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕಿದ ಮೇಲೆ ಅದ್ರ ಮೇಲೆ ಹೋಗಿತ್ತೇವೆ ಸರ್ ಮಣ್ಣು. ಕೋಳಿ ಗೊಬ್ಬರ ಅಂತ ಹೇಳಿದ್ರಿ? ಕೋಳಿ ಗೊಬ್ಬರನು ಆಮೇಲೆ ಕುರಿ ಇದು ಹಿಂಡಿ ಅಂತ ಬರುತ್ತೆ ಸರ್, ಬೇವಿನ ಹಿಂಡಿ ಅಂತೂ ಬರುತ್ತೆ. ಈ ಹುಳ ಪಳ ಇವು ಇದು ಆಗ್ಬಾರ್ದು ಅಂತಂದು ಆ ಬೇವಿನ ಹಿಂಡಿ ಅದು ಹಿಸ ಇದಲ್ಲ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಅಂತ ಹುಳಗಳನ್ನ ಅಂತ. ಶಿರಾಳಕೊಪ್ಪ ಭಾಗದಲ್ಲಿ ನೀರು ಜೌಗು ಜಾಸ್ತಿ ಅಂತಂದ್ರೆ ಜಾಸ್ತಿ ನೀರು ನಿಲ್ಲುತ್ತೆ ಅಂತ, ಆ ಒಂದು ವಿಚಾರದಲ್ಲಿ ತಾವು ತೋಟದ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡಿದ್ರೆ ನೀರು ನಿಲ್ಲಬಾರ್ದು? ಆ ಕಡೆಗೆ ಈ ಕಡೆಗೆ ದೊಡ್ಡ ಕಾನಿ ಕೊಟ್ಟಿದೆ ಸರ್, ಸುತ್ತಲಿಗೂ ಕಾನಿ ಕೊಟ್ಟಿದ್ದೆ ಸರ್. 1.5 kani ಹೆಗ್ಗಾನಿಗಳನ್ನ ಮಾಡಿದ್ದೆ ಸರ್. ಸೆಂಟ್ರಿಗೆ 1 kani ಕೊಟ್ಟಿದ್ದೆ ಸರ್. ಮಧ್ಯೆ 2 ಪಟ್ಟೆಗೊಂದು 2 ಪಟ್ಟೆಗೊಂದು 1 kani ಕೊಟ್ಟಿದ್ದೆ ಸರ್. ನೀರು ಎಲ್ಲಿ ನಿಲ್ಲಬಾರ್ದು, ಜೋಗಾಗಬಾರ್ದು, ಆ ಟೈಪ್ ಅನ್ನ ಜೋಗ ಆಗ್ಲಿಲ್ದಂಗೆ ತರ ನಾವು ಗಿಡಗಳು ಇಟ್ಕೊಂಡಿದ್ದಕ್ಕೆ ಗಿಡಗಳು ಚೆನ್ನಾಗಿ ಡೆವಲಪ್ಮೆಂಟ್ ಇದೆ, ಅಡಿಕೆನೂ ಚೆನ್ನಾಗಿ ಉತ್ಪನ್ನನೂ ಕೊಡ್ತಿದೆ. ಈ ಮಧ್ಯದಲ್ಲಿ ಈ ಅಡಿಕೆ ಗಿಡ ಮಾತ್ರ ಮಾಡಿದ್ರು, ಅಡಿಕೆ ಗಿಡ ಜೊತೆಗೆ ಬೇರೆ ಬೆಳೆಗಳನ್ನು ತಾವು ಬೆಳ್ಕೊಂಡಿದ್ರಂತ? ಬಾಳೆ ಹಾಕಿದ್ದೀವಿ ಸರ್. ಬಾಳೆ ಹಾಕಿ 3-4 ವರ್ಷ ತಕೊಂಡಿದ್ದೀವಿ ಸರ್. ಬಾಳೆ ಹಾಕಿ ತೆಗೆದಿದ್ದೇವೆ ಸರ್. ಈಗ ಅಷ್ಟೇ ಮೇಲೆ ಏನು ಮಾಡಿಲ್ಲ, ಬರೀ ಅಡಿಕೆ ಒಂದು ಬಿಟ್ಟಿದ್ದೇವೆ ಸರ್. ಸಣ್ಣಕ್ಕಿದ್ದಾನೆ ಹಾಕಿದ್ದೀವಿ ಸರ್, ಅದ್ರ ಜೊತೆಗೆ ಹಾಕಿದ್ದೀವಿ ಸರ್. ಬಾಳೆ 13 ತಿಂಗಳು ಬಂದ್ಬಿಡುತ್ತೆ ಸರ್. ಅದು 3-4 ವರ್ಷ ಬಾಳೆ ಬಂದ್ ಬರುತ್ತೆ ಸರ್. ಅದು ಆಮೇಲೆ ಕ್ರಮೇಣ ಕಮ್ಮಿ ಹಾಕಿಂತ ಹೋಗ್ಬಿಡುತ್ತೆ ಸರ್. ಅದು ಯಾವ ಬಾಳೆ ಹಾಕಿದ್ರಿ? ಇದು ಯಾಲಕ್ಕಿ ಬಾಳೆ ಹಾಕಿದ್ದೀವಿ ಸರ್. ಯಾಲಕ್ಕಿ ಬಾಳೆ ಹಾಕಿದ್ದೀವಿ. ತೋಟದಲ್ಲಿ ಕಳೆಗಳ ನಿರ್ವಹಣೆ ಮಿಷನ್ ಇದೆ ಸರ್. ಜನ ಹಚ್ಚಿ ಸ್ವಲ್ಪ ಕಟಾವು ಮಾಡಿದಾರೆ, ಅದು ಬಗ್ಲಿಲ್ಲ ಸರ್. ಈಗ ಮಿಷನ್ ತಂದಿದ್ದೆ ಸರ್. ಬೆನ್ನಿ ಹಾಕೊಂಡು ಕಟಾವು ನಾವೇ ಹೊಡಿತೇವೆ ಸರ್. ಮಿಷನ್ ಕ್ಲೀನ್ ಆಗಿ ಮಾಡ್ತೇವೆ. ಅದು ಮಿಷನ್ ಹೊಡೆದ್ರಿಂದ ಅದು ಅದೇ ಹುಲ್ಲನ್ನು ಆ ಗಿಡದ ಹತ್ತಲೇ ಬಿದ್ದು ಅದು ಒಂದು ಕಸುವಾಗುತ್ತೆ. ಅದು ಏನೇ ಇದ್ರು ಅಲ್ಲಿ ಗಿಡದಕ್ಕೆ ಹೋಗುತ್ತೆ ಸರ್. ರೌಂಡ್ ಅಪ್ ಏನು ಮಾಡಲ್ಲ ಸರ್, ಕಮ್ಮಿ ಸರ್. ರೌಂಡ್ ಅಪ್ ಮೊಟ್ಟೆ ಮುಟ್ಟಿಸೋದು ಸರ್. ಮಿಷನ್ ಇದೆ ಸರ್, ನಮ್ಮಲ್ಲಿ ಕಟಾವು ಮಾಡೋ ಮಿಷನ್ ಇದೆ. ನಾವೇ ಹೊಡಿತೇವೆ ಸರ್, ನಾವೇ ಎಲ್ಲ ಇದು ಮಾಡ್ತೇವೆ. ಇತ್ತೀಚಿನ ದಿನದಲ್ಲಿ ಕೂಲಿಗಳ ಸಮಸ್ಯೆ ಅಂದ್ರೆ ಸಿಗಲ್ಲ ಕಾರ್ಮಿಕರು, ಯಾವ ರೀತಿ ನಿರ್ವಹಿಸ್ತೀರ? ನೋಡ್ತೇವೆ, ಲೇಬರ್ ಬಂದ್ರೆ ತಗಂತೇವೆ, ಇಲ್ಲ ಅಂದ್ರೆ ಮನೆಯಲ್ಲಿ ಇಬ್ರು ಇದ್ದೇವೆ. ನಮ್ಮ ಬ್ರದರ್ ಒಬ್ಬ, ನಮ್ಮ ತಮ್ಮ ಒಬ್ಬನಿದ್ದಾನೆ, ಬರ್ತಾರೆ ಹೆಲ್ಪ್ ಮಾಡ್ತಾರೆ. ಅವರು 1 ತಾಸು ಹೊಡಿತಾರೆ, ನಾವು 1 ತಾಸು ಹೊಡಿತೇವೆ. ಒಟ್ಟು ಇದು ಅಂತೂ ಮಾಡ್ತಾ ಇರ್ತೇವೆ. ಯಾರು ಲೇಬರ್ ಸಿಕ್ಕರೆ ತಗಂತೇವೆ, ಸ್ವಂತಮಿಕ್ಕಿ ಬರಲಿಲ್ಲಪ್ಪ ಅಂತಂದ್ರೆ ಅದು ನಾವೇ ಮೇಂಟೈನ್ ಮಾಡ್ತೇವೆ ಬಿಡ್ರಿ ಸರ್. ನಾವೇ ಹೊಡಿತೇವೆ, ನಾವೇ ಎಲ್ಲ ಕ್ಲೀನ್ ಮಾಡ್ಕೊಂತೀವಿ, ತೋಟ ಗೀಟ ಇಂಪ್ರೂವ್ಮೆಂಟ್ ಮಾಡ್ತೇವೆ, ಔಷಧಿ ಹೊಡಿತೀವಿ. ಅದಕ್ಕೆ ಏನ್ ಬೇಕಾದ್ರೂ ಡ್ರಮ್ ನಲ್ಲಿ ಕಲಿಸಿ ಯಾವ್ದಾದ್ರು ರೋಗ ಆಗಿದೆ ಇಲ್ಲ ಅಂತಂದು ಗಿಡನ ಪರಿಶೀಲನೆ ಮಾಡಿ, ಯಾಕೆ ಇದು ಚೆಂಡು ಹೋಗಿದೆ ಅದಕ್ಕನ್ನ ಔಷಧಿಯನ್ನ ಗಿಡ ಸುತ್ತಲೂ ಹಾಕಿ ಅದನ್ನ ರೋಗನ ಕಂಟ್ರೋಲ್ ಮಾಡುತ್ತೆ ಸರ್. ನಾವು ಈ ಭಾಗದಲ್ಲಿ ಅಂದ್ರೆ ನಿಮ್ಮ ತೋಟನ ಹಿಡಿದು ಹೇಳ್ತಾ ಇರೋದು, ಯಾವ್ಯಾವ ರೋಗಗಳನ್ನ ತಾವು ಕಂಡ್ರಿ, ನಿಮ್ಮ ತೋಟಕ್ಕೆ ಏನೇನು ರೋಗಗಳು ಬಂತು ಅಂತ? ನಮ್ಮ ತೋಟದಲ್ಲಿ ಕೊಳೆ 1 ರೋಗ ಸರ್. 1 ಗೆರೆ ಸ್ವಲ್ಪ ಮುಟ್ಲು ಟೈಪ್ ಆಗಿದೆ ಸರ್. ಅದನ್ನ ಅಗ್ಲಿಕೇರಲ್ಲಿ ಇದರಲ್ಲಿ ಹೋಗಿ ತೋರಿಸಿದೆ ಸರ್. ಅವರು 1-2 ಔಷಧಿಯನ್ನು ಬರ್ಕೊಟ್ಟಿದ್ದಾರೆ ಸರ್. ಅದು ಹಾಕಿದ್ದೀವಿ ಸರ್, ಸ್ವಲ್ಪ ಕಂಟ್ರೋಲ್ ಆಯ್ತು ಸರ್. ಈಗ ಸ್ವಲ್ಪ ಕೊಳೆ ಮಳೆ ಜಾಸ್ತಿ ಇರೋದ್ರಿಂದ ಹೀಟ್ ಜಾಸ್ತಿ, ಬಿಸಿಲು ಮಳೆ 24 hours ಮಳೆ ಬಂತು ಅಂತಂದ್ರೆ ಸಾಮಾನ್ಯವಾಗಿ ಕೊಳೆ ಕೆಲವೊಂದು ಭಾಗದಲ್ಲಿ ಬಿದ್ದೇ ಬಿಡುತ್ತೆ ಸರ್. ಅದು ನೀರು ಪ್ರಮಾಣದವಾಗಿ ನೀರು ನಿಲ್ತು ತೋಟದಲ್ಲಿ ಬಹಳ ಇದು ಆಯ್ತು ಅಂತಂದ್ರೆ ಸಾಮಾನ್ಯವಾಗಿ ನೀರು ಕೊಯ್ದು ಬರ್ತಾರೆ. ನಮ್ಮಲ್ಲಿ 70% ರೋಗ ಕಂಟ್ರೋಲ್ ಮಾಡಿದ್ದೀವಿ ಸರ್, ನೀರು ನಿಲ್ಲ ಟೈಪು. ಹಾಗಾಗಿ ಸ್ವಲ್ಪ ಕಮ್ಮಿ ಇದೆ ಸರ್. ಕೊಳೆ ರೋಗ ಅಂತೂ ಇದೆ ಸ್ವಲ್ಪ, ಸಾಮಾನ್ಯವಾಗಿ ಇದೆ, ಇಲ್ಲ ಅಂತಲ್ಲ. ಮುಂಜಾಗ್ರತವಾಗಿ ಏನು ಮಾಡ್ಕೊಳಕಾಗಿಲ್ಲ? ಮಾಡ್ತೇವೆ ಸರ್. ಹಂಗೇನಾರ ಇತ್ತು ಅಂದ್ರೆ ಕೊಳೆ ರೋಗ ಬರೋದ್ರಲ್ಲಿ ಕಂಟ್ರೋಲ್ ಮಾಡುತ್ತೆ ಸರ್. ಔಷಧಿ ಯೂಸ್ ಆಗುತ್ತೆ, ಕಂಟ್ರೋಲ್ ಮಾಡುತ್ತೆ. ಎಕರೆಗೆ ಖರ್ಚಿನ ಬಗ್ಗೆ ಹೇಳಿದ್ರೆ ಎಷ್ಟು ಖರ್ಚು ಬೀಳ್ಬಹುದು ವರ್ಷಕ್ಕೆ? ವರ್ಷಕ್ಕೆ ನೋಡಿ ಸರ್, ನಾವು ಖರ್ಚು ಮಾಡದಂಗೆ ತೋಟದಕ್ಕೆ ನಾವು ಎಷ್ಟು ಭೂಮಿ ಕೊಡ್ತೇವೋ ಅಷ್ಟು ದುಡ್ಡು ಹಾಕ್ತೇವೋ ಅಷ್ಟು ನಮಗೇನು ಇದು ಇಲ್ಲ ಸರ್. 1 lakh rupees ತನಕನೂ ನಾವು ಖರ್ಚು ಮಾಡ್ತೇವೆ ಸರ್ ತೋಟಕ್ಕೆ. ಇಳುವರಿ? ಇಳುವರಿ ನೋಡಿ ಸರ್, 1 ton ಐವತ್ತು ಕ್ವಿಂಟಲ್ ಆಗಿ ಸರ್. ಹೋಸರೆ 940,000 rupees ನಮಗೆ ಬ್ರೆಡ್ಮೀಟ್ ಆಗಿ ಸರ್. 1 lakh rupees ನಾವು ವರ್ಷಕ್ಕೆ ತೋಟಕ್ಕೆ ಖರ್ಚು ಮಾಡ್ತೇವೆ ಸರ್. ಎಕರೆಗೆ ಎಷ್ಟು ಬಂತು ಅಂತ ಇಳುವರಿ? ಇಳುವರಿ ನೋಡಿ ಸರ್, 60 ಕ್ವಿಂಟಲ್ ಮೇಲೆ ಬಂತು ಸರ್. ಒಂದು ಎಕರೆಗೆ? ಒಂದು ಎಕರೆಗೆ ಐವತ್ತೈದರಿಂದ ಅರವತ್ತು ಕ್ವಿಂಟಲ್ ಬಂತು ಹೋದ್ಸರೆ. ಹಸಿ ಅಡಿಕೆ, ಹಸಿ ಅಡಿಕೆನ ನಾವು ಪ್ರಿಪೇರ್ ಇಟ್ಟು, ಇಲ್ಲಿ ಸ್ವಲ್ಪ ಲೇಬರ್ ತೊಂದರೆ ಇರೋದ್ರಿಂದ ಅವತ್ತು ಏನಿದೆ ಆ ರೇಟಿಗೆ ನಾವು ಮಾರ್ಕೆಟ್ ಅನ್ನು ಕೊಟ್ಬಿಡ್ತೇವೆ. ಅವತ್ತು ಪೇಪರ್ ರೇಟಿಗೆ ಅವ್ರಿಗೂ ಅನ್ಯಾಯ ಆಗ್ಬಾರ್ದು, ನಮಗೂ ಅನ್ಯಾಯ ಆಗ್ಬಾರ್ದು, ಆ ಪ್ರಕಾರ ಕೊಡ್ತೇವೆ. ಮೇಲೆ ಆನ್ ಅಂತ ಮಾಡ್ತಾರೆ ಸರ್, ಇಲ್ಲೆಲ್ಲ ತೋಟದಲ್ಲೇ ಮೇಲೆ 1400 ರೂಪಾಯಿ ಕೊಡ್ಬೇಕು ಒಂದು ಕ್ವಿಂಟಲ್ಗೆ. ಪೇಪರ್ ಮಾರ್ಕೆಟ್ ರೇಟ್ ಇದ್ದು ಅದ್ರ ಮೇಲೆ ಕೊಡ್ತೇವೆ ಸರ್, ಪೇಪರ್ ರೇಟ್ ಕೊಟ್ಬಿಡುತ್ತೆ. ಇಲ್ಲಿಗೆ ಬರ್ತಾರ ನೀವೇ? ಇಲ್ಲಿ ಅವರೇ ಹಿಡಿತಾರೆ ಸರ್, ತೋಟ ನೋಡಿ 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಹೋಗ್ ಸರ್, ಕೊಟ್ಟು ಹೋಗ್ತಾರೆ. ಅವ್ರ ರೇಟ್ ಎಷ್ಟು, ಮೊನ್ನೆ 3,700 ಹಂಗೆ ಅಡಿಕೆ ಕೊಟ್ಟಿ ಸರ್ ಪೇಪರ್ ರೇಟಿಗೆ. ಒಣ ಅಡಿಕೆ ಎಷ್ಟು ಬಂತು ಅಂತ? ಒಣ ಅಡಿಕೆ ಸುಮಾರು ಒಂದು 2-3 ಕ್ವಿಂಟಲ್ ಇದೆ ಸರ್ ಈಗ. ಅಲ್ಲಿ ಹಾಸ್ ಇಟ್ಟಿದ್ದೇವೆ ಸರ್, ಅದ ಚಳಿ ಟೈಪ್ ಸರ್, ಅದು ನೆಕ್ಸ್ಟ್ ಕೊಡ್ತೇವೆ ಸರ್, ಎಲ್ಲ ಮುಗಿದ ಮೇಲೆ ಕೊಡ್ತೇವೆ. ಅದ ಚಳಿ ಅಡಿಕೆ. ಒಟ್ಟಾರೆಯಾಗಿ ತಮಗೆ ಖರ್ಚು ಕಳೆದು ಲಾಭದ ಬಗ್ಗೆ ಹೇಳಿದ್ರೆ ಎಷ್ಟು ಲಾಭ ಬಂತು ಅಂತ? ಲಾಭ ಒಂದು ಖರ್ಚೆಲ್ಲ ವೆಚ್ಚ ತೆಗೆದು ಸರ್ 7 ಚಿಲ್ಲರೆ ಆಗಿತ್ತು ಸರ್, 7 ಲಕ್ಷ ಸಿಕ್ತಿ ಸರ್ ನಮಗೆ. ಅಲ್ಲ ಸರ್, 2 ಎಕರೆಯಿಂದ 3.5 ಲಕ್ಷ ಸಿಕ್ತ ಸರ್ ಒಂದು ಎಕರೆಗೆ. ಇದ್ರ ಜೊತೆಗೆ ಭತ್ತ ಕೂಡ ಅಂತ ಹೇಳಿದ್ರಿ, ಭತ್ತ ಮಾಡ್ತಾ ಇದ್ರಿ? ಭತ್ತ ಮಾಡಿದ್ದೇವೆ ಸರ್, 2 ಎಕರೆ ಮಾಡಿದ್ದೇವೆ ಸರ್. ಒಂದು 100-120 ಚೀಲ ಭತ್ತ ಆಗುತ್ತೆ ಸರ್, ಒಂದು 110 ಚೀಲ ಭತ್ತ ಆಗುತ್ತೆ ಸರ್ 2 ಎಕರೆಯಿಂದ. 2 ಎಕರೆಯಿಂದ 110 ಚೀಲ ಭತ್ತ ಬೆಳೆದ ಬ್ಯಾಸಿನಲ್ಲಿ 2 ಎಕರೆ 50 ಚೀಲ ಭತ್ತ ಬೆಳಿತೇವೆ ಸರ್ ಒಂದು ಎಕರೆಗೆ. ನಮ್ಮಲ್ಲಿ ಇದು ಮಳೆಗಾಲ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್, 30-35 ಚೀಲ ಬರುತ್ತೆ, 35 ಚೀಲ ಅಂತ ಬರುತ್ತೆ ಮಿನಿಮಮ್. ಒಟ್ಟು ಎಕರೆಗೆ 50 ಚೀಲ ಬೆಳೀತದೆ. ಖರ್ಚು ತೆಗೆದು ಒಂದು 60,000 ರೂಪಾಯಿ ಭತ್ತದಲ್ಲಿ ಉಳಿತದೆ ಸರ್, 60,000 ರೂಪಾಯಿ ಉಳಿತದೆ ಖರ್ಚು ಹೆಚ್ಚು. ಅದೆಲ್ಲಿ ಕೊಡ್ತೀರಿ? ಅದು ವ್ಯಾಪಾರಸ್ಥರಿಗೆ ಕೊಡುತ್ತೆ ಸರ್, ಇಲ್ಲಿ ನಮ್ಮಲ್ಲೇ ಬರುತ್ತಾರೆ ಸರ್, ಅವರು ವ್ಯಾಪಾರಸ್ಥರು ಬಂದು ಒಯ್ತಾರೆ ಸರ್. ಅಂದ್ರೆ ಊಟದ ಭತ್ತನ ಅಥವಾ ಯಾವುದು? ಊಟದ ಭತ್ತನೆ ಸರ್, ಸಣ್ಣ ಭತ್ತನೆ ಮಾಡುತ್ತೆ ಸರ್. ಒಟ್ಟಾರೆಯಾಗಿ ಕೃಷಿ ಮಾಡೋದ್ರಿಂದ ರೈತರಿಗೆ ಆಗ್ತಕ್ಕಂತ ಅನುಕೂಲಗಳು, ಬೇರೆಯವರೆಲ್ಲ ಒಂದೇ ಬೆಳೆಗಳನ್ನು ಬೆಳೀತಾರೆ ಅಥವಾ ಭತ್ತ ಮತ್ತೆ ಅಡಿಕೆ ಅಂತ ಹೇಳಿದ್ರೆ ಏನ್ ಹೇಳ್ತೀರಿ ಕಾರ್ಯಕ್ರಮದ ಮುಖಾಂತರವಾಗಿ? ನಮಗೇನು ಇವತ್ತವರೆಗೂ ನಮಗೆ ಯಾವುದೇ ತರದ ಕೃಷಿ ಒಳಗೆ ಏನು ಇದೇನೇನು ಆಗಿಲ್ಲ ಸರ್, ನಮಗೆ ಒಳ್ಳೇದೇ ಯಾಕೆಂತಾನೆ ಬಂದಿದ್ದಾರೆ. ಅದರಿಂದ ಒಂದು ತುತ್ತು ಅದನ್ನು ತಿಂತಾ ಇದ್ದೇವೆ. ನಾವು ಯಾವ ತರ ಶ್ರಮ ಪಡ್ತದವೋ ಅದ ತಕ್ಕಂಗೆ ನಮಗೆ ಫಲನು ಕೊಡ್ತೇವೆ, ಅದ ತಕ್ಕಂಗೆ ಔಷಧಿ ಗೊಬ್ಬರ ಮಾಡ್ತೇವೆ, ಮತ್ತೊಂದು ಇದಕ್ಕೆ ಏನಾರ ಆಗಿದೆ ಅಂತಂದು ಅದನ್ನು ಸುತ್ತ ಪರಿಶೀಲನೆ ಮಾಡ್ತೇವೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಕೃಷಿ ಒಳಗೆ ನಾವು ಚಟುವಟಿಕೆಯಿಂದನೂ ಇದೆ ಸರ್, ಅದೇನು ತೊಂದರೆ ಏನಂತೂ ಇಲ್ಲ ಸರ್, ನಮಗೆ ಖುಷಿನೇ ಇದೆ ಸರ್, ಯಾವ ತರದಿಂದನೂ ಲಾಸ್ ಅಂತೂ ಏನೂ ಇಲ್ಲ ಸರ್. ಒಳ್ಳೇದು ರಾಜಶೇಖರ ಅವರೇ, ತಮ್ಮ ಒಂದು ಕೃಷಿ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಧನ್ಯವಾದಗಳು. ನಮಸ್ಕಾರ. ಹಾಂ ಸರ್, ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೂ ಅಡಿಕೆ ಹಾಗೂ ಭತ್ತದ ಕೃಷಿ ಅನುಭವ ಈ ಕುರಿತು ರೈತರಾದ ರಾಜಶೇಖರಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಇದೀಗ ಕೇಳಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತರಬೇತಿ ಕಾರ್ಯಕ್ರಮದ ಮಾಹಿತಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತ ಹೇಳ್ಬಿಟ್ಟು ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಗೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಶಿವಮೊಗ್ಗದಲ್ಲಿ ಒಂದು ದಿನಾಂಕ 23ನೇ ತಾರೀಕಿಂದ 5 ದಿನಗಳ 3 ವಿಷಯದಲ್ಲಿ ತರಬೇತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ತುಂಬಾ ಒಳ್ಳೆಯ ವಿಷಯಗಳಿರುತ್ತೆ. ಒಂದನೇ ವಿಷಯ ಏನಂದ್ರೆ, ಈ ಒಂದು ಅಣಬೆ ಬೆಳೆಯಲ್ಲಿ ಅಣಬೆ ಬೆಳೆ ಮತ್ತು ಅಣಬೆ ಬೀಜ ಉತ್ಪಾದನೆ ಮತ್ತು ಮೌಲ್ಯವರ್ಧನೆಯಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಒಂದು ಕಾರ್ಯಕ್ರಮ. ಇನ್ನೊಂದು ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಇರುವುದು, ಅದರ ಮಹತ್ವ ಇರುವುದು ಮತ್ತು ಕಾಂಪೋಸ್ಟ್ ಗೊಬ್ಬರಗಳ ತಯಾರಿಕೆ ಮತ್ತು ಅದರ ಬಳಕೆ ಮತ್ತು ಮಹತ್ವದ ಬಗ್ಗೆ ಕೌಶಲ ಅಭಿವೃದ್ಧಿ ಕಾರ್ಯಕ್ರಮದ 2ನೇ ತರಬೇತಿ ಇರುತ್ತದೆ. ಇನ್ನೊಂದು 3ನೇ ತರಬೇತಿ ವಿವಿಧ ಬೇಕರಿ ತಯಾರಿಕೆಯ ಬಗ್ಗೆ ಕೌಶಲ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಇದೆ. ಅದರ ಮಹತ್ವ, ಬೇಕರಿ ಪದಾರ್ಥಗಳ ಮಹತ್ವ ಮತ್ತು ಬೇಕರಿಯ ಬಗ್ಗೆ, ಬೇಕರಿಯ ಮೌಲ್ಯವರ್ಧನೆ ಯಾವ ರೀತಿ ತಯಾರಿಕೆ ಮಾಡೋದು, ಬೇರೆ ಬೇರೆ ಬೇಕರಿ ಪದಾರ್ಥಗಳನ್ನು ತಯಾರು ಮಾಡುವಂತದ ಬಗ್ಗೆ ತರಬೇತಿ ಕಾರ್ಯಕ್ರಮ. ಇವತ್ತು 3 ವಿಷಯದಲ್ಲಿ ಬೇರೆ ಬೇರೆ ಇರ್ತದೆ, 3 ವಿಷಯಗಳು ಬೇರೆ ಬೇರೆ ಕಾರ್ಯಕ್ರಮಗಳು. ಈ 3 ವಿಷಯದಲ್ಲಿ ನಿಮಗೆ 5 ದಿನಗಳ ತರಬೇತಿ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರು ಇರ್ಬೋದು, ಯುವಕ ಯುವಕರು ಇರ್ಬೋದು, ಪಟ್ಟಣ ಪ್ರದೇಶದ ಯುವಕ ಯುವಕರು ಇರ್ಬೋದು, ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು, ರೈತ ಮಹಿಳೆಯರು, ರೈತ ಯಾರಾದರೂ ಕೂಡ ಇದರಲ್ಲಿ ಭಾಗವಹಿಸಬಹುದು. ಇದಕ್ಕೆ ವಯಸ್ಸಿನ ಮಿತಿ ಆ ತರದೇನು ಇರೋದಿಲ್ಲ, ಯಾರಾದರೂ ಕೂಡ ಭಾಗವಹಿಸಬಹುದು. ಮತ್ತೆ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ 5 ದಿನಗಳ ಕಾಲ ತರಬೇತಿ ಕಾರ್ಯಕ್ರಮ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯಾಹ್ನದ ಊಟ ಉಚಿತವಾಗಿರುತ್ತದೆ ಮತ್ತು ಈ ಒಂದು ತರಬೇತಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಮತ್ತೆ ನಿಮ್ಗೆ 5 ದಿನಗಳ ತರಬೇತಿ ಆದ್ಮೇಲೆ ನಿಮಗೆ ಒಂದು ಸರ್ಟಿಫಿಕೇಟ್ಗಳನ್ನು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಕೊಡ್ತೇವೆ. ಆ ಸರ್ಟಿಫಿಕೇಶನ್ ಮೇಲೆ ನಿಮಗೆ ತುಂಬಾ ಯೂಸ್ ಆಗಬಹುದು, ಮುಂದೆ ಬ್ಯಾಂಕ್ಗಳಿರ್ಬೋದು ಅಥವಾ ಇಲಾಖೆಗಳ ಯಾವ್ದೋ ಸಬ್ಸಿಡಿಗಳನ್ನು ತಗೊಳ್ಳಿಕ್ ಕೂಡ ನಿಮಗೆ ತುಂಬಾ ಮಹತ್ವವನ್ನು ಪಡ್ಕೊಂಡಿರ್ತದೆ. ಹಾಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ,

ಬಸವಣ್ಣ ಮುಳವಾದ